ಜನ ಜಾಲಕ ಆಲಮುನ ಬೆಕ್ಕುದುಗೂಡಿ ಧನಂಜಯಾತ್ಮ ಜುಂಗೂ ಸುಟ ಧರ್ಮ ಕೊಡುಕು ಕುರ್ರಲ ಕುಂತಿನಿ ಲಕ್ಕ ಇಂತಿಲೋ ಗಾಲ್ ಸುಟ ಧರ್ಮ ಕನುಲು ಗಾನಕ ದ್ರೌಪದಿ ಚೀರಲೆಲ್ಲ ನಾಡೊಲ್ ಸುಟ ಧರ್ಮ ಅಲದುರೋದರ ಮಲ್ದಲಿ ಗೆಲ್ಪು ಧರ್ಮ